41ನೇ ಪದ್ಯದಲ್ಲಿ ಧೃತರಾಷ್ಟ್ರ ಹಾಹಾ ಗಂಧರ್ವ, ಹೂಹೂ ಗಂಧರ್ವ, ವಿದ್ಯಾಧರ ಮತ್ತು ಉಗ್ರಸೇನ ಗಂಧರ್ವರ ಅವತಾರದ ವಿಚಾರವನ್ನು ತಿಳಿಸ್ತಾರೆ. ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು ಧೃತರಾಷ್ಟ್ರ ನಕ್ರನು ರಾಯ ದ್ರುಪದನು ಆವಹ ವಿಶಿಷ್ಟ ಹೂಹು ಗಂಧರ್ವ ನಾಯಕ ವಿರಾಟ್ ವಿವಾಹಯುತ ಹಾಹ ಜ್ಞೇಯ ವಿದ್ಯಾಧರನೇ ಅಜಗರ ತಾನೆನಿಸುವನು ಉಗ್ರಸೇನನೇ ಉಗ್ರಸೇನಾಖ್ಯ. ವಾಯು ಆವೇಶಯುಕ್ತನಾದ ಧೃತರಾಷ್ಟ್ರನು ದಿವಿಜರ ಗಾಯಕನು ಅಂದರೆ ದೇವತೆಗಳ ಸಭೆಯಲ್ಲಿ ಗಾನ ಮಾಡತಕ್ಕಂಥ ಧೃತರಾಷ್ಟ್ರ ಅನ್ನೋ ಹೆಸರಿನಿಂದ ದೇವಗಂಧರ್ವ, ಗಜೇಂದ್ರನಿಂದ ಹಿಡಿದಿರತಕ್ಕಂಥ ನಕ್ಕರ ಅಥವಾ ಮೊಸುಳೆ ಮತ್ತು ಆವಹ ಅನ್ನೋ ವಾಯುವಿನಿಂದ ಆವೇಶಯುಕ್ತನಾಗಿರ್ತಕ್ಕಂಥ ದ್ರುಪದ ರಾಜ ಇಬ್ಬರೂ ಹೂಹು ಅನ್ನೋ ಗಂಧರ್ವ ನಾಯಕನೇ. ವಿರಾಟ್ ರಾಜನು ವಿವಾಹ ಅನ್ನೋ ವಾಯು ಆವೇಶಯುಕ್ತನಾಗಿರ್ತಕ್ಕಂಥ ಹಾಹಾ ಅನ್ನೋ ಗಂಧರ್ವ, ವಿದ್ಯಾಧರನೇ ನಂದನನ್ನು ಹಿಡಿದ ಅಜಗರ ಅಂತ ಹೆಬ್ಬಾವು ಅಂತ ಈ ರೀತಿಯಾಗಿ ಜ್ಞೇಯ ತಿಳಿಯಬೇಕು. ಉಗ್ರಸೇನ ಅನ್ನೋ ಗಂಧರ್ವನೇ ತಾನು ಉಗ್ರಸೇನ ರಾಜನಾಮಕನಾಗಿ ಅವತಾರವನ್ನು ಮಾಡ್ತಾನೆ, ಅದಕ್ಕೆ ಉಗ್ರಸೇನನೇ ಉಗ್ರಸೇನಾಖ್ಯ ಅಂತ ತಿಳಿಸ್ತಾರೆ. ಇಲ್ಲಿ ಅಜಾನಜ ದೇವತಾ ವರ್ಗದವರ ಗಂಧರ್ವರ ಅವತಾರ ವಿಶೇಷವನ್ನು ಹೇಳಿದರು. ಧೃತರಾಷ್ಟ್ರ ಅನ್ನೋ ಹೆಸರಿನ ಗಂಧರ್ವನೇ ಇಂದ್ರಸಭಾ ಅಥವಾ ದೇವಸಭೆಯಲ್ಲಿ ಗಾಯನ ಮಾಡ್ತಕ್ಕಂಥವನು, ಅದರಿಂದ ದಿವಿಜ ಗಂಧರ್ವ ಅಥವಾ ದಿವಿಜ ಗಾಯಕ ಅಂತ ಪ್ರಯೋಗ. 19ನೇ ಕಕ್ಷೆಯಲ್ಲಿ ಪರಿಗಣನೆ. ವಾಯುದೇವರ ಆವೇಶದಿಂದ ಯುಕ್ತನಾಗಿ ಕೌರವರ ತಂದೆಯಾಗಿ ಧೃತರಾಷ್ಟ್ರ ಅನ್ನೋ ಮೂಲನಾಮದಿಂದ ಅವತಾರ. ಈ ಧೃತರಾಷ್ಟ್ರ ಚಂದ್ರವಂಶದ ವಿಚಿತ್ರ ವೀರ್ಯರಾಜನ ಪುತ್ರ. ಈತನಿಗೆ ವಿಚಿತ್ರ ವೀರ್ಯ, ಅಂಬಿಕೆಯ, ಪ್ರಜ್ಞಾಚಕ್ಷು, ಅಜಮೇಡ ಅಂತ ಬೇರೆ ಬೇರೆ ಹೆಸರುಗಳಿದೆ. ವಿಚಿತ್ರ ವೀರ್ಯನು ಶಂತನು ರಾಜನ ಮಗ, ಅವನು ಭೀಷ್ಮನ ಬಲತಾಯಿ ಪುತ್ರ. ವಿಚಿತ್ರ ವೀರ್ಯನು ಸಂತಾನರಹಿತನಾಗಿ ಮೃತನಾದ. ಭೀಷ್ಮ ಅಸ್ಕಲಿತ ಬ್ರಹ್ಮಚಾರಿಯಾಗಿ ಮದುವೆನೇ ಮಾಡಿಕೊಳ್ಳಿಲ್ಲ, ರಾಜ್ಯಾಧಿಕಾರವನ್ನು ಸ್ವೀಕಾರ ಮಾಡಲಿಲ್ಲ. ಇದರಿಂದ ರಾಜ್ಯಕ್ಕೆ ಉತ್ತರಾಧಿಕಾರಿಗಳ್ಯಾರೂ ಇಲ್ಲದೇ ಇದ್ದಂತಾಯಿತು. ಆಗ ಶಂತನು ಪತ್ನಿಯಾಗಿರ್ತಕ್ಕಂಥ ಸತ್ಯವತಿ ಕೃಷ್ಣದ್ವೈಪಾಯರನ್ನು ಅಂದರೆ ವೇದವ್ಯಾಸ ದೇವರನ್ನು ಸಂತಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆಗ ವಿಚಿತ್ರ ವೀರ್ಯನ ಪತ್ನಿಯಾಗಿರ್ತಕ್ಕಂಥ ಅಂಬಿಕೆ ಅನ್ನೋಳು ವೇದವ್ಯಾಸ ದೇವರ ಸಾನ್ನಿಧ್ಯದಿಂದ ಪುತ್ರನನ್ನು ಪಡಿತಾಳೆ. ಅಂಬಿಕೆಯಲ್ಲಿ ವೇದವ್ಯಾಸ ದೇವರಿಂದ ಪುತ್ರತ್ವೇನ ಹುಟ್ಟಿದವನೇ ಧೃತರಾಷ್ಟ್ರ. ಈ ಧೃತರಾಷ್ಟ್ರ ಅನ್ನೋ ಪೂರ್ವೋಕ್ತ ಗಂಧರ್ವನು ಧೃತರಾಷ್ಟ್ರನಾಗಿ ಅವತಾರವನ್ನು ಮಾಡಿದ. ಮಾತೃದೋಷದಿಂದ ಅಂದರೆ ಅಂಬಿಕೆ ಕಣ್ಣಿಗೆ ಬಟ್ಟೆಯ ಪಟ್ಟಿಯನ್ನು ಕಟ್ಟಿಕೊಂಡು ವೇದವ್ಯಾಸರ ಸಂಘದಿಂದ ಪುತ್ರನನ್ನು ಪಡಿತಾಳೆ. ಆದ್ದರಿಂದ ಧೃತರಾಷ್ಟ್ರ ಜಾತ್ಯಂದ ಅಂದರೆ ಹುಟ್ಟು ಕುರುಡನಾಗಿ ಹುಟ್ಟುತ್ತಾನೆ. ಮಗನ ವ್ಯಾಮೋಹದಿಂದಾಗಿ ಜೀವನ ಕೊನೆಯ ತನಕ ಜ್ಞಾನಾಂಧವಾಗಿಯೇ ಬಾಳ್ತಾನೆ. ಗಂಧರ್ವನಾದ್ದರಿಂದ ಮುಕ್ತಿಯೋಗ್ಯ ಚೇತನನೇ ಆಗಿದ್ದ. ಹೂಹು ಎನ್ನುವ ಹೆಸರಿನ ಗಂಧರ್ವನು ಕೂಡ 19ನೇ ಕಕ್ಷೆಯಲ್ಲಿ ಬರತಕ್ಕಂಥ ಅಜಾನಜ ದೇವತೆ. ಇವನ ಅವತಾರಗಳು ಎರಡು, ಒಂದು ನಕ್ಕರ ಅಂತ ಮೊಸಳೆಯ ಜನ್ಮ, ಇನ್ನೊಂದು ಧೃಪದ ರಾಜನ ಅವತಾರ. ಈ ನಕ್ರ ಜನ್ಮದ ಹಿನ್ನೆಲೆ ಹೂಹು ಅನ್ನೋ ಗಂಧರ್ವ ಗಾನದಲ್ಲಿ ತನಗೆ ಗಾಯನದಲ್ಲಿ ತನಗೆ ಸಮರ ಆದವರು ಯಾರೂ ಇಲ್ಲ ಅಂತ ಬಹಳ ಅಹಂಕಾರ ಇತ್ತವನಿಗೆ. ಅದೇ ರೀತಿಯಾಗಿ ಅಹಂಕಾರದಿಂದ ಬೀಗ್ತಾ ಬ್ರಹ್ಮ ದೇವರ ಸಭೆಯಲ್ಲಿ ದೇವಲ ಅನ್ನೋ ಋಷಿಗಳಿಗೆ ಅಪಚಾರವನ್ನು ಮಾಡ್ತಾನೆ. ಆಗ ಗಂಧರ್ವನು ಜಲದಲ್ಲಿ ಮೊಸಳೆ ರೂಪ ತಾಳಿ ದೇವಲರನ್ನು ಹೆದರಿಸ್ತಾನೆ. ಆಗ ದೇವಲರು ಅವನಿಗೆ ಕ್ರೂರವಾದ ನಕ್ರ ಜನ್ಮ ಬರಲಿ ಅಂತ ಶಾಪವನ್ನು ಕೊಡ್ತಾರೆ. ಗಂಧರ್ವರಿಗೆ ಕೂಡಲೇ ತನ್ನ ತಪ್ಪು ಅರಿವಾಯಿತು. ದೇವಲ ಮುನಿಗಳಿಗೆ ಶರಣಾಗತನಾಗ್ತಾನೆ. ಆಗ ದೇವಲ ಋಷಿಗಳು ಕರುಣೆಯಿಂದ ಅವನಿಗೆ ಶ್ರೀಹರಿಯ ಚಕ್ರದಿಂದ ಮೊಸಳೆ ಜನ್ಮ ಪರಿಹಾರ ಆಗಲಿ ಅಂತ ವಿಶಾಪವನ್ನು ಕೊಡ್ತಾರೆ. ಅದರಂತೆ ಹೂಹೂ ಗಂಧರ್ವ ನಕ್ರ ಜನ್ಮವನ್ನು ತಾಳಿ ಆ ನದಿಯ ಮಡುವಿಗೆ ಸ್ನಾನಕ್ಕಾಗಿ ಬಂದಿದ್ದ. ಗಜೇಂದ್ರನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೋತಾನೆ. ಗಜೇಂದ್ರನ ಮೊರೆಯನ್ನು ಕೇಳಿ ಭಕ್ತವತ್ಸಲನಾದ ಪರಮಾತ್ಮ ತನ್ನ ಚಕ್ರದಿಂದ ನಕ್ರನ ಕತ್ತನ್ನು ಸೀಳಿ ಗಜರಾಜನನ್ನು ಸಂರಕ್ಷಣೆ ಮಾಡ್ತಾನೆ. ಆಗ ಹೂಹು ಅನ್ನೋ ಗಂಧರ್ವ ತನ್ನ ನಿಜರೂಪವನ್ನು ತಗೊಂಡು ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಸ್ವಲೋಕಕ್ಕೆ ಹೊರಟು ಹೋಗ್ತಾನೆ. ಇನ್ನು ಧ್ರುಪದ ರಾಜ ಪಾಂಚಾಲ ರಾಜನಾದ ಪುರುಷತ್ತನ ಹೆಸರಿನ ರಾಜ ಒಮ್ಮೆ ಸಂತಾನದ ಅಪೇಕ್ಷೆಯಿಂದ ಕಾಡಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದ. ಆಗ ಉತ್ತಮ ಲಾವಣ್ಯವತಿಯಾಗಿರ್ತಕ್ಕಂಥ ಅಪ್ಸರಾ ಸ್ತ್ರೀ ಒಬ್ಬಳು ಬರ್ತಾಳೆ. ಆಕೆಯನ್ನು ಕಂಡ ತಕ್ಷಣ ರಾಜನಿಗೆ ರೇತಸ್ಸು ಸ್ಖಲನಾಯಿತು. ನಾಚಿಕೆಯಿಂದ ವೀರ್ಯವನ್ನು ಕಾಲಿನಿಂದ ಮೆಟ್ಟಿ ಅದನ್ನು ಮುಚ್ಚಿಡ್ತಾನೆ. ಆ ಪಾದದಿಂದ ಪುತ್ರ ಹುಟ್ಟುತ್ತಾನೆ. ಪಾದದಲ್ಲಿ ಹುಟ್ಟಿದ ಪ್ರಯುಕ್ತ ಜನಿಸಿರ್ತಕ್ಕಂಥ ಮಗುವಿಗೆ ದ್ರುಪದ ಅಂತ ಹೆಸರಾಯಿತು. ಯಜ್ಞಸೇನ ಅನ್ನೋದು ದ್ರುಪದನ ಇನ್ನೊಂದು ಹೆಸರು. ಪುರುಷದನ ಪಾದದಿಂದ ಹುಟ್ಟಿರ್ತಕ್ಕಂಥ ಶಿಶುವನ್ನು ಭಾರದ್ವಾಜ ಋಷಿಗಳ ತಮ್ಮನಾಗಿರ್ತಕ್ಕಂಥ ಅಗ್ನಿವೇಶ ಎನ್ನುವ ಮಹರ್ಷಿಗಳು ಕನಿಕರದಿಂದ ತಮ್ಮ ಆಶ್ರಮಕ್ಕೆ ಕರ್ಕೊಂಬಂದು ಸಂರಕ್ಷಣೆಯನ್ನು ಮಾಡ್ತಾರೆ. ಅವನಿಗೆ ದ್ರುಪದ ಅಂತ ನಾಮಕರಣ ಮಾಡಿ ತನ್ನ ಅಣ್ಣನ ಮಗನಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಹತ್ರ ಧನುರ್ವಿದ್ಯೆಯನ್ನು ಕಲಿಸ್ತಾರೆ. ಇದರಿಂದ ದ್ರುಪದನು ಮತ್ತು ದ್ರೋಣರು ಸಹಪಾಠಿಗಳು. ಯಜ್ಞಕುಂಡದಿಂದ ಹುಟ್ಟಿರ್ತಕ್ಕಂಥ ದುಷ್ಟದ್ಯುಮ್ನನು ದ್ರುಪದನ ಪುತ್ರ. ದ್ರುಪದ ರಾಜನ ಪುತ್ರಿಯಾದ್ದರಿಂದ ಕೃಷ್ಣೆಗೆ ದ್ರೌಪದಿ ಅಂತ ಹೆಸರು ಬಂತು. 14ನೇ ದಿನದ ಮಹಾಭಾರತ ಯುದ್ಧದಲ್ಲಿ ದ್ರೋಣನಿಂದ ಹತನಾದ. ಹೀಗೆ ಹೂಹು ಅನ್ನೋ ಗಂಧರ್ವನಿಗೆ ನಕ್ರ ಮತ್ತು ದ್ರುಪದ ರಾಜ ಅಂತ ಎರಡು ಅವತಾರಗಳು ಅಂತ ತಿಳಿಸ್ತಾರೆ. ಈ ಹೂಹು ಅನ್ನೋ ಗಂಧರ್ವ ಆವಹ ಅನ್ನೋ ಮರುತನ ಆವೇಶಯುಕ್ತನಾಗಿದ್ದಾನೆ. ಹಾಹಾ ಹೆಸರಿನ ಗಂಧರ್ವ ಅವನೂ 19ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಅಜಾನಜ ದೇವತೆ. ವಿವಾಹ ನಾಮಕ ಮರುತನ ಆವೇಶಯುಕ್ತನಾಗಿ ವಿರಾಟ್ ರಾಜನಾಗಿ ಅವತಾರ ಮಾಡ್ತಾನೆ. ಈ ವಿರಾಟ್ ರಾಜ ಮತ್ಸ್ಯದೇಶದ ಚಕ್ರವರ್ತಿ. ಈತನ ಹಿರಿಯ ಪತ್ನಿ ಸುದೇಶ್ನೆ. ಆ ಸುದೇಶ್ನೆಯಲ್ಲಿ ಶ್ವೇತ ಶಂಕ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಕೇಕೆಯ ಅನ್ನ ಸೂತರಾಜನ ಪುತ್ರಿಯಾದ ಸೌರಾಷ್ಟಿ ಎಂಬಾಕೆಯನ್ನು ಲಗ್ನವಾಗಿ ಆಕೆಯಿಂದ ಉತ್ತರ ಕುಮಾರ ಅನ್ನೋ ಪುತ್ರನನ್ನು ಪಡಿತಾನೆ. ಸುದೇಶ್ನೆಯ ತಮ್ಮನೇ ಕೀಚಕ. ಪಂಚಪಾಂಡವರು ತಮ್ಮ ಅಜ್ಞಾತವಾಸದ ಅವಧಿಯನ್ನು ವಿರಾಟ್ ರಾಯನ ಅರಮನೆಯಲ್ಲಿ ಕಳೀತಾರೆ. ಆ ವಿರಾಟನ ಪುತ್ರಿ ಉತ್ತರೆಯನ್ನು ಅಭಿಮನ್ಯು ಲಗ್ನವಾಗಿ ಅವಳಿಂದ ಪರೀಕ್ಷಿತ್ ರಾಜರನ್ನು ಪುತ್ರನನ್ನಾಗಿ ಪಡಿತಾರೆ. ಇನ್ನು ವಿದ್ಯಾಧರ ಅವನು 16ನೇ ಕಕ್ಷೆಗೆ ಬರ್ತಕ್ಕಂಥ ಅಜಾನಜ ದೇವತೆ. ಅವನಿಗೆ ಎರಡು ಅವತಾರಗಳು, ಒಂದು ಅಜಗರ ಜನ್ಮ, ಇನ್ನೊಂದು ಉಗ್ರಸೇನ ಅಂತ ರಾಜ. ಈ ಅಜಗರ ಜನ್ಮದ ಹಿನ್ನೆಲೆ ವಿದ್ಯಾಧರ ಅನ್ನೋ ಗಂಧರ್ವನಿಗೆ ಸುದರ್ಶನ ಅಂತ ಹೆಸರಿದೆ. ಇವನು ಸಹ ದೇವಗಂಧರ್ವ, ದೇವಸಭೆಯಲ್ಲಿ ಗಾಯನವನ್ನು ಮಾಡ್ತಕ್ಕಂಥವನು. ರೂಪ ಐಶ್ವರ್ಯ ಗಾಯನ ಮಾಡ್ತಕ್ಕಂಥ ಒಂದು ವಿಶೇಷ ವಿದ್ಯೆ ಇದೆಲ್ಲ ಮದದಿಂದ ಉನ್ಮತ್ತನಾಗಿ ವಿಮಾನದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಆಂಗೀರಸ ಅನ್ನೋ ಮುನಿಗಳನ್ನು ನೋಡಿ ಅವರ ಕುರೂಪವನ್ನು ಹಾಸ್ಯ ಮಾಡಿ ಹೀಯಾಳಿಸಿ ಅಪಹಾಸ್ಯವನ್ನು ಮಾಡ್ತಾನೆ. ಆ ಮುನಿಗಳ ಶಾಪದಿಂದ ಅಜಗರ ಜನ್ಮವನ್ನು ಹೊಂದುವಂತೆ ಆಯಿತು. ಒಂದ್ಸಲ ನಂದಗೋಪ ಮೊದಲಾಗಿರ್ತಕ್ಕಂಥ ಗೋಪಾಲಕರೆಲ್ಲ ದೇವಯಾತ್ರಾ ನಿಮಿತ್ತ ಮಾಡಿಕೊಂಡು ಸರಸ್ವತಿ ತೀರಕ್ಕೆ ಬಲರಾಮ ಕೃಷ್ಣ ಎಲ್ಲರೂ ಜೊತೆಯಾಗಿ ಬರ್ತಾರೆ. ರಾತ್ರಿ ಕಾಲದಲ್ಲಿ ಮಲಗಿರುವಾಗ ಶಾಪ ನಿಮಿತ್ತದಿಂದ ಅಜಗರನಾಗಿ ಹುಟ್ಟಿರ್ತಕ್ಕಂಥ ಈ ಗಂಧರ್ವ ನಂದಗೋಪನನ್ನು ನುಂಗುಬಿಡ್ತಾನೆ. ಶ್ರೀಕೃಷ್ಣ ತನ್ನ ಪಾದದಿಂದ ಸರ್ಪವನ್ನು ಒರಿತಾನೆ. ಅವನ ಪಾದಾಘಾತಕ್ಕೆ ಅದು ಅಜಗರ ದೇಹವನ್ನು ತ್ಯಾಗ ಮಾಡಿ ದಿವ್ಯ ಗಂಧರ್ವ ರೂಪವನ್ನು ಧಾರಣೆ ಮಾಡಿ ನಿಂತು ಶ್ರೀಕೃಷ್ಣನ ಚರಣಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಶಾಪ ವಿಮೋಚನೆಯನ್ನು ಹೊಂದಿದ ಅಂತ ಭಾಗವತ ದಶಮಸ್ಕಂದದಲ್ಲಿ ವಿವರಣೆ ಬರ್ತಾ ಇದೆ. ಎಂಥ ಪಾವನ ಪಾದವೋ ಅನ್ನೋ ಹಾಡಿನಲ್ಲಿ ವಾದಿರಾಜರು ಅದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ಉಗ್ರಸೇನ ಅನ್ನೋ ರಾಜ ಚಂದ್ರವಂಶದಲ್ಲಿ ಬರ್ತಕ್ಕಂಥ ಯಾದವರ ಅರಸು, ಕಂಸನ ತಂದೆ, ಯದುವಂಶದ ಆಹುಕನ ಪುತ್ರ, ದೇವಕ ಅನ್ನೋ ನಿಮ್ಮನ ಸಹೋದರ. ಶ್ರೀಕೃಷ್ಣ ಕಂಸನನ್ನು ಸಂಹಾರ ಮಾಡಿ ಉಗ್ರಸೇನನನ್ನು ಮರಳಿ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ ಅಂತ ತಿಳಿಸ್ತಾರೆ. ಹೀಗೆ ಈ ಧೃತರಾಷ್ಟ್ರ ವಾಯುದೇವರ ಆವೇಶಯುಕ್ತ ಧೃತರಾಷ್ಟ್ರನಾಗೇ ಅವತಾರ ಮಾಡ್ತಾನೆ. ಹೂಹು ಅನ್ನೋ ಗಂಧರ್ವ ಆವಹ ಅನ್ನೋ ಮರುತ ಆವೇಶ ಎರಡು ಜನ್ಮಗಳು, ಒಂದು ನಕ್ರ ಇನ್ನೊಂದು ದ್ರುಪದ ರಾಜ. ಹಾಹಾ ಅನ್ನೋ ಗಂಧರ್ವನಿಗೆ ಎರಡು, ವಿವಾಹ ಅನ್ನೋ ಮರುತನ ಆವೇಶಯುಕ್ತನಾಗಿದ್ದಾನೆ ವಿರಾಟ್ ರಾಯ ಅನ್ನೋ ಜನ್ಮ. ವಿದ್ಯಾಧರನಿಗೆ ಅವನಿಗೆ ಸುದರ್ಶನ ಅಂತೂ ಇನ್ನೊಂದು ಹೆಸರಿದೆ. ಅವನಿಗೆ ಎರಡು ಜನ್ಮಗಳು, ಒಂದು ಅಜಗರ ಜನ್ಮ, ಇನ್ನೊಂದು ಉಗ್ರಸೇನಾಖ್ಯ ರಾಜ, ಅದೇ ಹೆಸರಿನಿಂದ ರಾಜನಾಗ್ತಾನೆ. ಇದಿಷ್ಟು ವಿಚಾರಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ.